ಯಾವ ಮಂತ್ರ ತಪ್ಪಾಯ್ತು, ಯಾವ ನಿಯೋಗ ತಪ್ಪಾಯ್ತು, ತಕ್ಷಣ ಗುರುತಿಸಿ ತಕ್ಷಣ ಪ್ರಾಯಶ್ಚಿತ್ತ ಮಾಡುವವರಿಗೆ ಅಶ್ವಾಂತಿ. ಈ ಭಗವಂತನಿಗೂ ಅಶ್ವಾಂತಿ ಇದಕ್ಕೆ ಅರ್ಥ. ಯಾವುದಕ್ಕೂ ಕೂಡ ತಕ್ಷಣ ಅಂದ್ರೆ ಅದು ನಡೆಯುವ ಕ್ಷಣದಲ್ಲಿ ಅಕ್ಷರವತ್ತಿ ಆದ್ರಿಂದ ಪ್ರತಿಯೊಂದು ಏನೇ ನಡೀತಾ ಇದೆ ನಡೆಯುವ ಕ್ಷಣದಲ್ಲಿ ಅದು ಅರಿವಿದೆ ಅವನಿಗೆ. ಉಳಿದವರು ಆಶ್ವಾ ಅಲ್ಲ, ಉಳಿದವರಿಗೆ ಬದಲು ಮತ್ತೆ ಅಷ್ಟು ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಆಗುತ್ತಿದ್ದಾರೆ. ಆಶು ಅಶ್ವಾ ಅಶ್ವಾ ಅಂತೇಳಿ ಭಗವಂತನಿಗೆ ಹೆಸರು ಅಶ್ವಾಂತ ಹತ್ತು. ಈ ಕಾರಣ ಯಾವ ಕುದುರೆಗೂ ಅಶ್ವಾಂತ ಹೇಳಿದೆ ಯಾಕೆ ಅಂದ್ರೆ ನಾವು ಸವಾರಿ ಮಾಡತಕ್ಕಂತಹ ಪ್ರಾಣಿಗಳಲ್ಲಿ ಆಶುವ ವೇಗವಾಗಿ ಹೋಗುವಂತ ಕುದುರೆ ಪ್ರಾಣಿಗಳು ಅದಕ್ಕಿಂತ ವೇಗವಾಗಿ ಹೋಗುವಂತಹ ಪ್ರಾಣಿಗಳು ಪಕ್ಷಿಗಳು ಹೇಳುವಂತ ನಾವು ಸವಾರಿ ಮಾಡುವ ಪ್ರಾಣಿಗಳಲ್ಲಿ ವೇಗವಾಗಿ ಹೋಗುವಂತ ವಾ ಅಂದ್ರೆ ಗಮನಾಂತರ್ಥ ಜ್ಞಾನ ಅಂತ ಹೇಳ. ಇಲ್ಲಿ ಆಶುವ ಅಂದ್ರೆ ಎಲ್ಲಿ ಏನು ತಪ್ಪು ನಡೆಯಿತು ಅನ್ನೋದು ತಕ್ಷಣ ಗುರುತಿಸಬಲ್ಲ ಅಂಥ ಬ್ರಹ್ಮ ಇದ್ದಾನಲ್ಲ. ಬ್ರಹ್ಮ ಇವ ಏಕಹಾರ ಅವರೇ ನಿಜವಾದ ಒಂದು ಸಿಕ್ಕಂತೆ ಅವರೇ ಮುಖ್ಯರಂತೆ ಕುಳಿದವರೆಲ್ಲ ಅವನ ಅನಂತರ ಪರಿಗಣನೆ ಬರುವ. ಯಾಕೆಂದ್ರೆ ಪೂರ್ಣ ಅಶ್ವಾ ಅಭಿರಕ್ಷಣಿ ಪೂರ್ಣ ಅಶ್ವಾ ಅಭಿರಕ್ಷಣಿ ಅವನು ಎಲ್ಲಿ ತಪ್ಪು ನಡೆಯುತ್ತೋ ಅದನ್ನು ತಕ್ಷಣ ಗುರುತಿಸಿ ಯಜಮಾನನಿಗೆ ಅದರಿಂದ ದೋಷ ಬರದಂತೆ ಗುರುವನ್ನು ಯಜ್ಞ ಕರ್ತವ್ಯವನ್ನು ಅತಿರಕ್ಷಣೆ ಯಾವ ಕಡೆಯಿಂದಲೂ ಅದಕ್ಕೆ ದೋಷ ಬರದಂತೆ ಯಜಮಾನನನ್ನು ರಕ್ಷಣೆ ಮಾಡತಕ್ಕಂಥವನು ಬ್ರಹ್ಮರು ತಿಳಿದ್ದಾದ್ರಿಂದ ಅವನೇ ಒಬ್ಬ ನಿಜವಾದ ದೇವಂ ವಿಧವೈ ಬ್ರಹ್ಮ ಯಜ್ಞಂ ಯಜಮಾನಂ ಸರ್ವಾಂಶರತ್ವೆ ಋತ್ವಿಜ ಅಭಿರಕ್ಷಣೆ ಅದನ್ನೇ ಆ ಮಂತ್ರದಲ್ಲಿ ಇರತಕ್ಕಂಥದ್ದನ್ನೇ ವಿವರಿಸುತ್ತದೆ ಶ್ರುತಿ. ಏವಂ ವಿಧವೈ ಬ್ರಹ್ಮ ಹೀಗೆ ವೇದತ್ರಯ ಪ್ರತಿಪಾದ್ಯವಾದ ಭಗವಂತನ ಮೂರು ರೂಪಗಳನ್ನು ಬಲ್ಲ ಸಮಸ್ತ ವೇದಜ್ಞನಾದಂತಹ ಬ್ರಹ್ಮಂತೆ ಏನು ಮಾಡ್ತಾನಂದ್ರೆ ಯಜ್ಞಂ ಯಜಮಾನಂ ಸರ್ವಾಂಶ ಋತ್ವಿಜ ಅಭಿರಕ್ಷಣೆ ಅಲ್ಲಿ ಗುರು ಅಂತ ಹೇಳಿದ್ದಾರೆ ಮಾಡುವಂತಹ ಕರ್ತೃ ಯಜಮಾನವನ್ನು ಅದನ್ನು ವಿವರಣೆ ಮಾಡಿದರೆ ಮಾಡುವಂತಹ ಕರ್ತೃದ ಬರೀ ಯಜಮಾನ ಒಬ್ಬಲ್ಲ ಅಲ್ಲಿ ಗುರುವಚನ ಇದೆ. ಯಜಮಾನನಿಗೋಸ್ಕರ ಕ್ರಿಯೆ ಮಾಡತಕ್ಕಂತಹ ಋತ್ವಿಗಳು ಗುರುಗಳು ಒಂದೇ ಕರ್ತೃ ಕರ್ತೃ ಅಂದ್ರೆ ನಿಜವಾದ ಕರ್ತೃ ಯಜಮಾನ ಹೌದು. ಯಜಮಾನನ ಪರವಾಗಿ ಅಲ್ಲಿ ಏನು ಕ್ರಿಯೆಗಳನ್ನು ಹೆಚ್ಚು ಕ್ರಿಯೆ ಮಾಡ್ತಾರೆ ಅವರು ಕೂಡ ಋತ್ವಿಗಳು ಕೂಡ ಕರ್ತೃಗಳೇ. ಅದರಿಂದ ವಿವರಣೆ ಮಾಡುವಾಗ ಯಜ್ಞಂ ಯಜಮಾನಂ ಸರ್ವಾಂಶ ಋತ್ವಿಜ ಅಭಿರಕ್ಷತಿ ಇದು ಯಜಮಾನನನ್ನು ರಕ್ಷಣೆ ಮಾಡುತ್ತೆ. ಋತ್ವಿಕಗಳಿಗೆ ನಾನು ಹೇಳಿದೆ ತಪ್ಪು ಹೇಳಿದ್ರಿಂದ ಪುರೋಹಿತರಿಗೆ ದೋಷ ಕೊಡುವುದಿಲ್ಲ ಬರ್ತದೆ. ಯಜಮಾನನಿಗೂ ದೋಷ ಬಂತು ಪುರೋಹಿತರಿಗೂ ಬಂತು. ಈ ತಿದ್ದುವ ಮೂಲಕ ಯಜಮಾನನ ದೋಷವನ್ನು ಪರಿಹಾರ ಮಾಡ್ತಾರೆ. ಋತ್ವಿಕಗಳ ತಪ್ಪು ಉಚ್ಚಾರ ಮಾಡಿದ ಬಗ್ಗೆ ದೋಷದಿಂದ ಋತ್ವಿಕಗಳನ್ನು ಗೋಚರ ಮಾಡ್ತಾರೆ. ಅದೇ ಋತ್ವಿಕಗಳ ದೋಷವೂ ಪರಿಹಾರ ಆಯಿತು, ಯಜಮಾನನ ದೋಷವೂ ಪರಿಹಾರ ಆಯಿತು. ಈ ಇಬ್ಬರು ಮಾಡಿರ್ತಕ್ಕಂಥದ್ರಿಂದ ಯಜ್ಞ ದೋಷವೂ ಪರಿಹಾರ ಆಯಿತು. ಯಜ್ಞಂ ಯಜಮಾನಂ ಸರ್ವಾಂಶ ಋತ್ವಿಜ ಹದಿನೈದು ಮಂದಿ ಋತ್ವಿಕಗಳಿದ್ದಾರೆ. ಆ ಹದಿನೈದು ಮಂದಿಯಲ್ಲಿ ಯಾರು ಏನು ತಪ್ಪು ಮಾಡಿದ್ರು ತಿದ್ದುವ ಕೆಲಸ ಸರ್ವಾಂಶ ಋತ್ವಿಜ ಅಭಿರಕ್ಷತಿ. ಅದರಿಂದ ತಸ್ಮಾರೇವಂ ವಿರಮೇವ ಬ್ರಹ್ಮಾನಂ ಗುರುವೀತ ನಾನೇವಂ ವಿಧಂ ನಾನೇವಂ ವಿಧಂ. ಅದರಿಂದ ಯಾವತ್ತಾದರೂ ನಮ್ಮ ಯಜ್ಞಕ್ಕೆ ಬ್ರಹ್ಮನನ್ನು ನಾವು ನೇಮಿಸಬೇಕಾಗಿದ್ದರೆ ಏವಂ ವಿಧಮೇವ ಬ್ರಹ್ಮಾನಂ ಗುರುವೀತ. ತ್ರಿವೇದಜ್ಞನು ಸಮಸ್ತ ವೈದಿಕ ಪ್ರಕ್ರಿಯೆಗಳನ್ನು ಬಲ್ಲವನು, ಭಗವಂತನ ಮೂರು ರೂಪಗಳನ್ನು ಬಲ್ಲವನು, ಯಾದೃತಿಯ ರಹಸ್ಯವನ್ನು ಬಲ್ಲವನು ಆಗಿರತಕ್ಕವನಂತೆ ಹೆಚ್ಚು ಬ್ರಹ್ಮಕ್ಕಾಗಿ ನಾವು ಆಯ್ಕೆ ಮಾಡಬೇಕು. ಹೊರತು ನಾನೇ ಒಂಬಿದಂ ನಾನೇ ಒಂಬಿದಂ ಏನೂ ಗೊತ್ತಿರದೇ ಇದ್ದವನನ್ನ ಯಜ್ಞದ ಪುರೋಹಿತನನ್ನಾಗಿ ಆಯ್ಕೆ ಮಾಡಬೇಡಿ, ಆಯ್ಕೆ ಮಾಡಬೇಡಿ ಅಂತ ಎರಡೇ ಸಲ ಕೇಳಿದ್ರು. ನಾನೇ ಒಂಬಿದಂ ನಾನೇ ಒಂಬಿದಂ ತಾತ್ಪರ್ಯ ಸೂಚಿತವಾಯಿತು. ಅದರ ಜೊತೆಗೆ ಈ ಖಂಡ ಮುಗಿಯಿತು, ಈ ಅಧ್ಯಾಯ ಮುಗಿಯಿತು ಅನ್ನೋದನ್ನು ಸೂಚಿಸಿದ ಹಾಗಾಗಿ ಇಲ್ಲಿ ಏನಾಯ್ತು ಬ್ರಹ್ಮನನ್ನು ಅಂಥವನನ್ನೇ ಆಯ್ಕೆ ಮಾಡಬೇಕು ಅಂತಂದ್ರೆ ಮನಸ್ಸನ್ನು ಹಾಗೆ ತರಬೇತಿ ಮಾಡಬೇಕು. ಬ್ರಹ್ಮದ ನಮ್ಮಲ್ಲಿ ಮನಸ್ಸೇ ಕಾರಣ ಯಾವುದು ವೇದದ ಪ್ರಕ್ರಿಯೆಯನ್ನು ತಿಳಿದೇ ಇರತಕ್ಕಂತಹ ಮನಸ್ಸಿನಲ್ಲಿ ಮನಸ್ಸಿಗೆ ಪೂಜೆ ಮಾಡುವ ಮನೆಯನ್ನು ಒಪ್ಪಿಸಬೇಡ. ಅದು ಸರಿಯಾದಂತಹ ಪ್ರಮೇಯವನ್ನು ತಿಳಿದಿರತಕ್ಕಂತಹ ಮನಸ್ಸಿಗೆ ಅದನ್ನು ಒಪ್ಪಿಸು, ಮನಸ್ಸನ್ನು ಹಾಗೆ ತರಬೇತಿಗೊಳಿಸಿ ಆ ಮನಸ್ಸನ್ನು ಅನುಮಾಡು. ಹೀಗೆ ಮೂರನೆಯ ಅಧ್ಯಾಯ ಮೂರನೇ ಅಧ್ಯಾಯ ಮುಂದಾದ ಒಂದು ಅಧ್ಯಾಯ ಅಂತೇಳಿ ಅನಧ್ಯಾಯ ಅಂತ ಒಂದು ಕ್ರಮ ಇದೆ. ಇಲ್ಲಿಗೆ ನಾವು ಅಧ್ಯಾಯ ಮಾಡಬಹುದು, ಅದನ್ನು ಪ್ರಾರಂಭ ಮಾಡಿದ್ದಷ್ಟೇ. ಇದರ ಅಧ್ಯಾಯವು ಸ್ವಲ್ಪ ಮಾಡಿ ಮತ್ತೆ ಪ್ರಾಣತತ್ವದ ಉಪಾಸನೆ ಯಜ್ಞದಲ್ಲಿ ಇರತಕ್ಕಂತಹ ಪ್ರಾಣದೇವರ ಉಪಾಸನೆ ಅಂತ ಹೇಳಿದೆ. ಒಂದು ದೃಷ್ಟಿಯಿಂದ ಎತ್ತಿದ್ದು ಪ್ರಾರ್ಥನೆಗಳು ಇಂಥದ್ದು ವಾಗಿಂದ್ರಿಯ ಮತ್ತು ಮನಸ್ಸಿನಲ್ಲಿ ನಮ್ಮೊಳಗೂ ಇರೋದು ವಾಕ್ ಮನಸ್ಸು ಎರಡೇ ಆಯ್ತಲ್ಲ ಅದನ್ನೇ ಇರುವುದಲ್ಲ ಪ್ರಾರ್ಥನೆಯವರು ಮತ್ತೆ ಐದು ಕಡೆ ಇದ್ದಾರೆ ಪಂಚರೂಪದಿಂದ ಅಂತ ಹೇಳುವಂತ ವಾಕ್ಯದಲ್ಲಿ ಪ್ರಾರ್ಥನೆಯವರು ಒಂದು ಪಾದ ಮನಸ್ಸಿನಲ್ಲಿ ಒಂದು ಪಾದ ಅನ್ನೋದು ಖಾರಿ ಇನ್ನೊಂದು ದೃಷ್ಟಿಯಿಂದ ನೋಡಿದರೆ ಈ ನಮಗೆ ಪಂಚಶ್ರೀಗಳು ನಾನು ಮೊನ್ನೆ ಪ್ರಾರಂಭದಲ್ಲಿ ಬಂದಿದೆ ಐದು ವಿಧವಾದ ಶ್ರೀ ಚಕ್ಷುಸ್ವರೂಪರು ಮನೋಭಾನ ನಮ್ಮ ಉಸಿರಾಟವನ್ನು ನಿಯಂತ್ರಿಸತಕ್ಕಂತಹ ಪ್ರಾಣದೇವರು ಮುಗಿನಲ್ಲಿ ಮುಖ್ಯ ಪ್ರಾಣ ಅಂತ ಹೇಳ್ತಾರೆ ಅವರು ಮುಖ್ಯ ಅಂದ್ರೆ ಮುಖದಲ್ಲಿರುವ ಪ್ರಾಣ ಅಂತ ಮುಖ್ಯ ಅಂದ್ರೆ ಪ್ರಧಾನ ಅಂತ ಗೊತ್ತಾಗ್ತಾ ಇನ್ನೊಂದಕ್ಕೆ ಮುಖದಲ್ಲಿರುವ ಪ್ರಾಣದೇವರು ಅಂತ ಯಾಕಂದ್ರೆ ಮೂಗಿನಲ್ಲಿ ಇರುವವರೇ ಕಣ್ಣಿನಲ್ಲಿ ಇರುವವರೇ ಕಿವಿಯಲ್ಲಿ ಇರುವವರೇ ಬಾಯಿಯಲ್ಲಿ ಇರುವವರೇ ಮನಸ್ಸಲ್ಲಿ ಇರುವವರೇ ಇಲ್ಲಿ ಮುಖದಲ್ಲಿ ತುಂಬಿಕೊಂಡವರು ಅದಕ್ಕೆ ಅದು ಮುಖ್ಯ ಪ್ರಾಣ ಮುಖ್ಯ ಪ್ರಾಣ ಅನ್ನೋದಕ್ಕೆ ಒಂದರ್ಥ ಎಲ್ಲಕ್ಕಿಂತ ಪ್ರಧಾನವಾದ ಪ್ರಾಣ ಶ್ರೇಷ್ಠವಾದ ಪ್ರಾಣ ಅಂತ ಆ ಅರ್ಥದಲ್ಲಿ ಉಪನಿಷತ್ತಲ್ಲಿ ಮುಖ್ಯ ಪ್ರಾಣ ಅಂತ ಹೇಳಿ ಪರಮಾತ್ಮ ಪ್ರಾಣಿಯವರಿಗೆ ಮುಖ್ಯ ಪ್ರಾಣ ಅಂತ ಹೇಳಿದ ಆ ಅರ್ಥದಲ್ಲಿ ಮಧ್ಯಮ ಪ್ರಾಣ ಅಂತ ಮಧ್ಯಮ ಇವರು ಉತ್ತಮ ಉತ್ತಮ ಪ್ರಾಣ ಮಧ್ಯಮ ಪ್ರಾಣ ಅಂತ ಮುಖದಲ್ಲಿ ಇರುವ ಪ್ರಾಣ ಅನ್ನೋ ಅರ್ಥದಲ್ಲಿ ಪ್ರಾಣಿಯವರೇ ಮುಖ್ಯ ಪ್ರಾಣ ಐದು ರೂಪದಿಂದ ಮುಖದಲ್ಲಿ ಭಗವಂತನೂ ಇದ್ದಾನೆ ಚಿತ್ರಶ್ಲೋಕ ಮನೋವಾದ ಪ್ರಾಣ ಮುಖದಲ್ಲಿ ಪಂಚರೂಪದಿಂದ ಭಗವಂತ ಇದ್ದಾನೆ ಪಂಚರೂಪದಿಂದ ಪ್ರಾಣಿಯವರು ಹಾಗಾಗಿ ಎರಡು ರೂಪ ಅಂತ ಹೇಳಿದ್ರಲ್ವಾ ಎರಡೇ ಅಲ್ಲ ಪಂಚರೂಪದಿಂದ ಇದ್ದಾರೆ ಪ್ರಾಣದೇವರ ಪಂಚರೂಪ ಉಪಾಸನೆ ನಮಗೆ ಒಂದು ಪ್ರಾಣದೇವರು ಉಸಿರಿನಲ್ಲಿ ತಾನೇ ಆ ರೂಪವನ್ನು ತಗೊಂಡಿದ್ದಾರೆ ಆ ಮಾತ್ರ ದೇವತೆಗಳಿದ್ದಾರೆ ಉಸಿರಿಗೆ ಮುಖ್ಯವಾಗಿ ಪ್ರಾಣದೇವರಿಗೆ ಎರಡನೇದು ಮಾತು ಆ ಮಾತಿನಲ್ಲಿ ಅಗ್ನಿ ಇದ್ದಾರೆ ಅಗ್ನಿಯಲ್ಲಿ ಪ್ರಾಣದೇವರು ಇಲ್ಲಿ ಪ್ರಾಣ ಇಲ್ಲಿ ಯಾರಿಗೂ ಅಂದ್ರೆ ಇಲ್ಲಿ ವಾಕ್ಯದಲ್ಲಿ ಅಪಾನವಾಗಿ ಅಪಾನ ರೂಪದಿಂದ ಪ್ರಾಣದೇವರಿದ್ದಾರೆ ವಾಕ್ಯದಲ್ಲಿ ಯಾಕೆ ಅಪಾನ ಅಂದ್ರೆ ಮಾತು ಅನ್ನೋದು ಅಪನಯನ ಹೊರಕ್ಕೆ ಕಳಿಸು ಅಪಾನ ಅಂದ್ರೆ ಹೊರಕ್ಕೆ ಕಳಿಸು ಅಂದ್ರೆ ಮಾತು ಯಾವಾಗ ಹೊರಗಿದ್ದರೆ ಹೊರಕ್ಕೆ ಕಳಿಸು ಹೊರತು ಹೊರಗಿದ್ದರೆ ಹೊರ ಕಳಿಸುವುದಿಲ್ಲ ಹಾಗಾಗಿ ಅಪನಯನವಾಗಿ ಹೊರಗಿರ್ತಕ್ಕಂಥದ್ದನ್ನು ಹೊರಗೆ ಕಳಿಸು ವಿಚಾರಗಳ ತನ್ನ ಅನಿಸಿಕೆಗಳನ್ನ ಅನ್ಯತ್ರ ಅಪನಯನ ಇನ್ನೊಬ್ಬರ ಕಿವಿಗೆ ಮುಗಿಸುವ ಕ್ರಿಯೆಯನ್ನು ಮಾಡುವುದು ಅದನ್ನು ಅಪಾನ ಶಬ್ದ ವಂಚರಾಗಿ ಪ್ರಾಣದೇವರು ವಾಗೀಂದ್ರಿಯದಲ್ಲಿ ಅಗ್ನಿಯಲ್ಲಿದ್ದ ಎರಡು ರೂಪಾಯಿ ವಾಕ್ಯದಲ್ಲಿ ಆರು ಉಪಾಸನೆ ದೇವರು ದೇವತರ ಉಪಾಸನೆ ಅಪಾನ ಶಬ್ದ ವಂಚರಾಗಿ ವಾಗೀಂದ್ರಿಯದಲ್ಲಿ ಪ್ರಾಣ ಶಬ್ದ ವಂಚರಾಗಿ ಪ್ರಾಣರೂಪದಿಂದ ಮುಗಿದಲ್ಲಿ ಉಸಿರಾಡಿಸ್ತಾ ಇದ್ದಾರೆ ಆಮೇಲೆ ಇಲ್ಲಿಂದ ಇಲ್ಲೂ ಬಂದು ಯಾಕೆಂದ್ರೆ ತಾರತಮ್ಯ ಕೊಡ್ತಾರೆ ಇಲ್ಲಿ ಆಗಬಾರದು ಇಲ್ಲಿಂದ ಇಲ್ಲೂ ಬಂದು ಅದರಲ್ಲಿ ಇಲ್ಲಿ ಅದರಲ್ಲಿ ಇಲ್ಲಿಗೆ ಅದರ ಒಳಗೆ ಇಲ್ಲಿಂದ ಕೆಳಗೆ ಬಂದಿದೆ ವಾಕ್ ಯಾಕೆಂದ್ರೆ ದೇವತಾ ತಾರತಮ್ಯದ ಕ್ರಮದಲ್ಲಿದೆ ಇದರ ದೇವತೆ ಅಗ್ರಿ ಹದಿನೈದನೇ ಕಕ್ಷೆಯಲ್ಲಿರುವ ಅದರ ನಂತರ ಹನ್ನೆರಡನೇ ಕಕ್ಷೆಯಲ್ಲಿ ಸೂರ್ಯ ಕಣ್ಣಿನ ದೇವತೆ ಚಕ್ಷುಸ್ ಚಕ್ಷುಸ್ಸಿನ ದೇವತೆಯಾದ ಸೂರ್ಯನಲ್ಲಿ ಯಾವ ಶಬ್ದವಾಚ್ಯರಾಗಿ ಪ್ರಾಣಾಪಾನದ ಧ್ಯಾನ ಕಣ್ಣಿನಲ್ಲಿ ಯಾವ ಶಬ್ದವಾಚ್ಯರಾಗಿ ಸೂರ್ಯ ಅಂತರ್ಗತರಾಗಿದ್ದು ದಿವಿಧಮ್ಮನೆ ಈ ಪ್ರಪಂಚದ ನಾನಾ ಬಗೆಯ ವಸ್ತುಗಳ ಅನುಭವ ಕೊಟ್ಟಾಗ ಯಾವ ಶಬ್ದವಾಚ್ಯರಾಗಿದ್ದಾರೆ ಸೂರ್ಯ ಬೆಳಕಾಗ್ತಿರುತ್ತಾನೆ ವಿವಿಧವಾದ ಸ್ನಾನ ಉಳಿದದ್ದು ಯಾವ ಎಲ್ಲ ವೈವಿಧ್ಯವೇ ಗೊತ್ತಿಲ್ಲ ರಾತ್ರಿ ಎಲ್ಲ ಊಟ ಬೆಳಗಾಯಿತು ಅಂದ್ರೆ ವಿವಿಧ ವೈವಿಧ್ಯಮಾರೆ ಜಗತ್ತಿಗೆ ವೈವಿಧ್ಯ ತುಂಬಿ ಅದನ್ನು ನಮ್ಮ ತೋರಿಸಿಕೊಟ್ಟ ಅದನ್ನು ಯಾರ ಶಬ್ದ ವಂಚನಾಗಿ ಸೂರ್ಯದ ಬರಾದಂತಹ ಪ್ರಾಣಿಗಳು ಕಲಿಸಿಲ್ಲ ಆಮೇಲೆ ಕಿವಿ ಕಿವಿಯ ದೇವತೆ ಇಲ್ಲಿ ವಿವಕ್ಷಿತ ಒಂದೊಂದು ಉಪಾಸನೆ ಒಂದೊಂದು ದೇವತೆಗಳು ಎಲ್ಲ ಇಲ್ಲಿ ಶ್ರೋತ್ರ ದೇವತೆ ಇಂದ್ರ ಆದ್ದರಿಂದಲೇ ಆಚಮನದಲ್ಲಿ ಭಗವಂತನ ಮೂರು ರೂಪಗಳನ್ನು ಸ್ಮರಣೆ ಮಾಡಿದ ಅಕಾರ ಉಕಾರ ಅದು ಪುಷ್ಪ ಪುರುಷರ ತೆರಿಗೆ ಅದಕ್ಕೆ ಅದಕ್ಕೆ ವೈದಿಕ ಆಚಮನ ವೇದಾಯ ಸ್ವಾಹ ಅಂತ ಪ್ರಖ್ಯಾತ ನಂತರ ಹೀಗೆ ಮಾಡತಕ್ಕಂಥ ಆಚಮನಕ್ಕೆ ವೈದಿಕ ಆಚಮನ ಇದಕ್ಕೆ ವೈಷ್ಣವ ಆಚಮನ ಕೇಶವಾಯ ಸ್ವಾಹ ನಾರಾಯಣ ಆಯ ಸ್ವಾಹ ಅಂತಕ್ಕಂಥದ್ದು ವೈಷ್ಣವ ಆಚಮನ ಅದು ವೇದೋಕ್ತವಾದ ವೈಷ್ಣವ ಆಚಮನ ವಸ್ತುದಾಯಿತು ವೈಷ್ಣವ ವೇದಾಯ ಸ್ವಾಹ ಅನ್ನೋದು ಅವೈಷ್ಣವಾಚಮನ ಅಲ್ಲ ಆದ್ರೆ ವೈಷ್ಣವಾಚಮನ ಅಂತಂದ್ರೆ ವೈದಿಕವಾದ ವೈಷ್ಣವಾಚಮನ ಇದು ಸ್ಮಾರಕ ವೈಷ್ಣವಾಚಮನ ವೇದಾಯ ಕೇಶವಾಯ ಸ್ವಾಹ ನಾರಾಯಣ ಸ್ವಾಹ ಅಂತಕ್ಕಂಥದ್ದು ಸ್ಮಾರಕ ಆಚಮನ ಪದ್ಧತಿ ಸ್ಮಾರಕ ಅಂತ ಹೇಳಿದ ಕೂಡಲೇ ಕೆಲವು ಸ್ಮಾರಕ ನಾವು ವೈಷ್ಣವರು ಸ್ಮಾರಕ ಅಂದ್ರೆ ಸ್ಮೃತ್ಯುಕ್ತ ಅಂತ ಅದು ವೇದೋಕ್ತ ಇದು ಸ್ಮೃತ್ಯುಕ್ತ ಸ್ಮಾರಕ ವೈಷ್ಣವಾಚಮನ ವೈದಿಕ ವೈಷ್ಣವಾಚಮನ ಋಗ್ವೇದಾಯ ಸ್ವಾಹ ಅನ್ನೋದು ವೈದಿಕ ವೈಷ್ಣವಾಚಮನ ಶೈವರಾಗಿದ್ದ ಕೇಶವಾಯ ಸ್ವಾಹ ಶಿವಾಯ ಸ್ವಾಹ ಈಶ್ವರಾಯ ಸ್ವಾಹ ಶುಕ್ರಾಯ ಸ್ವಾಹ ಶೈವಾಚರಣ ಅಂತ ವಿಷ್ಣುವಾಚವನವೇ, ಆದರೆ ಸ್ಮಾರಕವು ವಿಷ್ಣುವಾಚವನ. ಆಚಾರ್ಯರು ಯಾವ ಆಚಮನ ಪದ್ಧತಿಯನ್ನ ನಾವು ಬಳಸಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿ, ಎರಡೂ ವಿಹಿತವೇ, ತಪ್ಪೇನು ಇಲ್ಲ. ವೈದಿಕ ಆಚಮನ ಒಂದೇ ಮಾಡಬೇಕು ಅಥವಾ ವಿಷ್ಣುವಾಚವನ್ನೇ ಮಾಡಬೇಕು ಒಂದು ಬೇಕು ಒಂದು ಬೇಡ ಅಂತ ಹೇಳಿ, ಎಲ್ಲವೂ ಧರ್ಮಶಾಸ್ತ್ರಕಾರರು ಅಂಗೀಕರಿಸಿದ್ದು ಅದನ್ನು ಮಾಡಬಹುದು. ಇನ್ನೊಂದಿದೆ ಬರೆಯ ಪಡೋದಿದೆ, ಓಂ ಓಂ ಓಂ ಅಂತ ಪುರುಷತ್ಯ ಮಾಡೋದು ಯಜ್ಞಗಳನ್ನು ಮಾಡ್ತಾರೆ. ಇವೆಲ್ಲವೂ ಶಾಸ್ತ್ರೋಕ್ತ ಆಚರಣೆಗಳು, ಯಾವುದು ನಿಷಿದ್ಧ ಅಲ್ಲ. ಇದನ್ನೇ ಮಾಡಬೇಕು ಇದನ್ನೇ ಮಾಡಬಾರದು ಅಂತ ನಿರ್ಗಮ ಕೈ ಇಲ್ಲ. ಆಚಾರ್ಯರು ಹೇಳಿದ್ದ ಆಚಾರ್ಯರ ಅನುಸಾರವಾಗಿ ಧರ್ಮಶಾಸ್ತ್ರ ಗ್ರಂಥವನ್ನು ಬರೆದವರಿಬ್ರು. ಒಂದು ಆಚಾರ್ಯ ನೇರ ಆಚಾರ್ಯ ಸ್ಪರ್ಶ ಇತ್ತು, ಒಂದು ವಿಷ್ಣು ತೀರ್ಥರು, ಮತ್ತೊಂದು ನಾರಾಯಣ ಪಂಡಿತಾಚಾರ್ಯ. ವಿಷ್ಣು ತೀರ್ಥರು ಸನ್ಯಾಸ ಪದ್ಧತಿ ಪಡೆದರು, ನಾರಾಯಣ ಪಂಡಿತಾಚಾರ್ಯರು ಯೋಗದೀಪಿಕ ಧರ್ಮಶಾಸ್ತ್ರ ಗ್ರಂಥವನ್ನು ಬಂದರು. ವಿಷ್ಣು ತೀರ್ಥರು ಪಣವನ್ನು ಹೇಳ್ತಾರೆ, ಆಮೇಲೆ ಅವರೇನು ಅವರು ಅಲ್ಲಿ ಒಂದು ಮಾಡ್ತಾರೆ. ಹಾಗಾಗಿ ಯಾವ ಆಚರಣೆ ಮಾಡಬೇಕು, ನಾವೀಗ ಮೊದಲು ಕೇಶವಾಯ ಸ್ವಾಹ ನಾರಾಯಣ ಸ್ವಾಹ ಮಾಡ್ತಿದ್ದೇವಪ್ಪ, ನಾವೀಗ ಮಾತ್ರ ಆದ್ಮೇಲೆ ವಿವಿಧ ಸ್ವಾಹ ಮಾಡಬೇಕು ಅಂದರೆ, ಎತ್ತ ದೇಶೇ ಯಾಚಾರ, ನಿಮ್ಮ ಸಂಪ್ರದಾಯದಿಂದ ಯಾವ್ದು ಬಂದಿದೆಯೋ ಅದನ್ನು ಮಾಡಿ. ಹಾಗಾಗಿ ಯಾವುದು ಸಾಂಪ್ರದಾಯಿಕವಾಗಿ ಬಂದಿದೆ ಅದನ್ನು ಮಾಡಿ, ಅದನ್ನು ಒಂದು ಬಿಟ್ಟು ಇನ್ನೊಂದನ್ನು ಹಿಡಬೇಕಾಗಿಲ್ಲ, ಎಲ್ಲವೂ ವೈಷ್ಣವಾಚವರವೇ ಅಂತ ವಿಷ್ಣು ತೀರ್ಥರು ತಿಳಿದುಕೊಂಡು ನಾರಾಯಣ ಪಂಡಿತಾಚಾರ್ಯ ಮಾತ್ರ ವೈದಿಕಾಚರಣವನ್ನು ಒಂದೇ ಹೇಳಿದ್ದಾರೆ. ಅವರು ಕೇಶವಾಯ ಸ್ವಾಹ ಅನ್ನು ಆಚರಣ ಪದ್ಧತಿಯನ್ನು ಹೇಳುವುದಿಲ್ಲ, ಅವರು ಋಗ್ವೇದಾಯ ಸ್ವಾಹ ಅನ್ನುವಂತಹ ಆಚರಣ ಪದ್ಧತಿಯನ್ನೇ ಹೇಳ್ತಾರೆ. ಆಮೇಲೆ ಅದನ್ನು ಯಾಕೆ ಹೇಳಿದೆ ಅಂದರೆ, ಆ ಆಚರಣದಲ್ಲಿ ಸೂರ್ಯಾಯ ನಮಃ, ಚಂದ್ರಾಯ ನಮಃ, ಇಂದ್ರಾಯ ನಮಃ, ಇಂದ್ರಾಯ ನಮಃ ಅಂತ ಕಿವಿಯನ್ನು ಮುಟ್ಟುವಾಗ ನೆನಪಿಸಿಕೊಳ್ಳುವುದು ಶ್ರೋತ್ರಾಭಿಮಾನಿ ದೇವತೆಯಾಗಿ ಇಂದ್ರನ, ಶ್ರೋತ್ರಾಭಿಮಾನಿ ಚಂದ್ರ, ಶ್ರೋತ್ರಾಭಿಮಾನಿ ಮಿತ್ರ ವರುಣ ಯಮ ಕುಬೇರ ಇವರೆಲ್ಲ ಹೌದು, ಅವರೆಲ್ಲರ ಮೇಲ್ವಿಚಾರಕನಾಗಿ ಶ್ರೋತ್ರಾಭಿಮಾನಿ ಇಂದ್ರ. ಈ ಉಪಾಸನೆಯಲ್ಲಿ ಶ್ರೋತ್ರಾಭಿಮಾನಿ ಇಂದ್ರ, ಹಾಗಾಗಿ ಅದು ವೈದಿಕ ಆಚಮನದಲ್ಲಿ ಇಂದ್ರಾಯನ ಮಠ, ಇಂದ್ರಾಯನ ಮಠ್ಯೋರ ಮಠ ಅಂತ ಹೇಳ್ತಾರೆ, ಇಂದ್ರಾಯನ ಮಠ ಇದಕ್ಕೆ ಹೇಳ್ತಾರೆ. ಅಥವಾ ದಿಗ್ಭ್ಯೋರ ಮಠ ಇಂದ್ರಾಯನ ಮಠ ಅನ್ನುವುದನ್ನ ದಿಗ್ಭ್ಯ ಅಂತ ಇಟ್ಕೊಂಡ ದಿಗಭಿಮಾನ ದೇವತೆಗಳ ಇಂದ್ರಾಯನ ಮಠ ಅಂದ್ರೆ ಶ್ರೋತ್ರಾಭಿಮಾನ ದೇವತೆ ಇಂದ್ರ. ಹೀಗೆ ಅನಂತರ ಶ್ರೋತ್ರ, ಶ್ರೋತ್ರದ ದೇವತೆಯಾದ ಇಂದ್ರ, ಅಗ್ನಿ, ಅಗ್ನಿಯಿಂದ ಹನ್ನೆರಡನೇ ಕಕ್ಷೆಯಲ್ಲಿರುವ ಅಗ್ನಿಯಿಂದ ಹನ್ನೆರಡನೇ ಕಕ್ಷೆಯಲ್ಲಿ ಇರ್ತಕ್ಕಂತಹ ಸೂರ್ಯ, ಹನ್ನೆರಡನೇ ಕಕ್ಷೆಯಿಂದ ಎಂಟನೇ ಕಕ್ಷೆಯಲ್ಲಿ ಇರ್ತಕ್ಕಂತಹ ಇಂದ್ರ. ಆಮೇಲೆ ಅಲ್ಲಿಂದ ಮನಸ್ಸು, ಮನಸ್ಸು ಮನಸ್ಸಿನ ದೇವತೆ ರುದ್ರ, ಮತ್ತು ನಾಲ್ಕನೇ ಕಕ್ಷೆ. ಹೀಗೆ ರುದ್ರ ಮನಸ್ಸು, ಮನಸ್ಸಿನ ನಂತರ ಕಿವಿ ಇಂದ್ರ, ಕಿವಿಯ ನಂತರ ಕಣ್ಣು ಸೂರ್ಯ, ಸೂರ್ಯನ ನಂತರ ಬಾಯಿ ಅಗ್ನಿ. ಹೀಗೆ ಈ ಒಂದು ದೇವತಾ ತಾರತಮ್ಯವನ್ನು ಇಟ್ಟುಕೊಂಡು ಇಲ್ಲಿ ಹೇಳ್ತಾರೆ. ಮೊದಲು ಪ್ರಾಣ, ಪ್ರಾಣನ ನಂತರ ಈ ಇವರನ್ನು ಅನುಕ್ರಮವಾಗಿ ಅಗ್ನಿ, ಸೂರ್ಯ, ಇಂದ್ರ ಮತ್ತು ರುದ್ರ, ಹೀಗೆ ನಾಲ್ಕು ದೇವತೆಗಳು. ಈ ನಾಲ್ಕು ದೇವತೆಗಳಲ್ಲಿ ಇಂದ್ರನಲ್ಲಿ ಸಮಾನ ನಾಮಕನಾಗಿ ಸಮಾನೆಯಲ್ಲಿ ಎಲ್ಲ ಇಂದ್ರ ಸಂಪತ್ತಿನ ದೇವತೆ, ಅವನ್ನೆಲ್ಲವನ್ನ ಸಂಹಾನೆಯಲ್ಲಿ ನಮಗೆ ಬೇಕಾದ ಕಲಿಸಿಕೊಡ್ತಕ್ಕಂಥ ರುದ್ರದೇವರು ಉದಾಹರಣೆಯನ್ನು ಮನಸ್ಸಿನ ಮನಗಳಿಂದ ಬೇರೆ ಕರ್ಕೊಂಡು ಉದಾಹರಣೆ. ಹಾಗೆ ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ಧ್ಯಾನಾಯ ಸ್ವಾಹ, ಸಮಾನಾಯ ಸ್ವಾಹ, ಪ್ರಾಣಾಯ ಸ್ವಾಹ, ಉದಾಹರಣಾಯ ಸ್ವಾಹ, ಸಮಾನಾಯ ಸ್ವಾಹ ಅನ್ನೋದು ಬೇರೆ ಬೇರೆ ಉಪಾಸನೆಗಳಲ್ಲಿ ಬೇರೆ ಬೇರೆ ಕ್ರಮಗಳಿದೆ. ಆದ್ದರಿಂದ ಈ ಪಂಚರೂಪದಿಂದ ಪ್ರಾಣದೇವರು ನಮ್ಮೊಳಗೆ ಇದ್ದು ನಮಗೆ ಪ್ರಾಣಶಕ್ತಿಯನ್ನು ಕೊಟ್ಟದ್ದರಿಂದ ಅವರಿಗೆ ನಾವು ಈಗ ಈ ಪಂಚರೂಪಗಳಲ್ಲಿ ಪ್ರಾಣದೇವರು ಇರತಕ್ಕಂಥದ್ದು, ಪ್ರಾಣದೇವರನ್ನು ನಮ್ಮ ಪಂಚೇಂದ್ರಿಯಗಳಲ್ಲಿ ಉಪಾಸನೆ ಮಾಡಬೇಕು ಅನ್ನೋ ಮಾತು ಮುಂದೆ ಬರುತ್ತೆ. ಹೇಗೆ ಉಪಾಸನೆ ಮಾಡಬೇಕು ಅವತ್ತು ರೋಚಕವಾದಂತಹ ಯೋಗವೈ ಜ್ಯೇಷ್ಠಂಚ ಶ್ರೇಷ್ಠಂಚ ವೇದ ಜ್ಯೇಷ್ಠಶ್ಚ ಹವೈ ಶ್ರೇಷ್ಠಶ್ಚ ಭವತಿ ಪ್ರಾಣೋ ವಾವಜ್ಯೇಷ್ಠ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಯೋಗವೈ ವಸಿಷ್ಠಂ ವೇದ ವಸಿಷ್ಠೋಹ ಭವತಿ. ಅಂದರೆ ವಸಿಷ್ಠೋಹವೈ ಏನಂದ್ರೆ ಯಾರು ವಾವ ವಸಿಷ್ಠ, ಮೊದಲು ನಮ್ಮ ದೇಹದಲ್ಲಿ ಇರತಕ್ಕಂಥ ಜ್ಯೇಷ್ಠ ಮತ್ತು ಶ್ರೇಷ್ಠವಾದ ಶಕ್ತಿ ಯಾವುದು? ನಮ್ಮಲ್ಲಿ ಭಗವಂತನನ್ನು ಬಿಟ್ಟು ಭಗವಂತನಿಗೆ ಸಂಬಂಧಪಟ್ಟ ಉಪಾಸನೆ ಅಲ್ಲ, ಮುಖವಾದಂತಹ ದೇಹಗಳು ಲಕ್ಷಾಂತರ ಇವೆ. ಅಂದ ನಾವು ಮಾತನಾಡುವ ದೇಹದಲ್ಲಿ ಕೂತಿದ್ದೇವಲ್ಲ, ಹೆಸರಾಗಿ ವಶಿಷ್ಠ ಅಂತ ಅಗ್ನಿಯ ಹೆಸರು. ನಿಜವಾಗಿ ವಶಿಷ್ಠ ಅಂದ್ರೆ ಬ್ರಹ್ಮದೇವರು, ಯಾಕೆಂದ್ರೆ ಬ್ರಹ್ಮದೇವರು ಹೊರಟದ್ದು ಮಾತಾಡದೇವರು, ಮಾತಿನಲ್ಲಿ ಅವರು ಮೂರು ಸುಡಿಸಿದ್ರು. ಅದರಿಂದ ಮಾತು, ಯಾಕೆಂದ್ರೆ ಅವರು ವಾಗ್ದೇವತೆಯ ಪತಿ, ಧರತಿ ಪತಿಯವರು, ಅವರು ಮಾತು ನಿಯಂತ್ರಣ ಅಗ್ನಿಯ ಕೈಯಲ್ಲೆಲ್ಲ ಅವ್ರ ಕೈಯಲ್ಲಿರೋದು. ಹಾಗಾಗಿ ವಶಿಷ್ಠ ಯಾರು ಮಾತು ಬಲ್ಲವನು, ಅವನು ಎಲ್ಲಿ ಬಂದರೆ ಚೆನ್ನಾಗಿ ಬರುತ್ತಾನೆ. ಮಾತು ಅನ್ನೋದು ನಮ್ಮನ್ನು ಉತ್ತಮವಾದ ವಾಸಕ್ಕೆ ಕಾರಣವಾಗುತ್ತೆ. ಅದ ಕಾರಣ ಅಗ್ನಿ, ಅಗ್ನಿ ವಶಿಷ್ಠ ವಾಸ ಮಾಡುವುದರಲ್ಲಿ ಉತ್ತಮವಾಗಿರ್ತಕ್ಕಂಥ ಕಾರ್ಯಸಪತ್ಯವಾಗಿ ಉತ್ತಮ ಗ್ರಹದಲ್ಲಿ ನಿಂತುಕೊಟ್ಟ. ಅದೇ ರೀತಿ ನಾವು ಆಗಿದ್ದರೆ ಉತ್ತಮವಾದಂತಹ ವಾಸಸ್ಥಾನ ನಮ್ಮ ಶಿಷ್ಯನಿಗೆ, ಯಾಕೆಂದ್ರೆ ಅದರಲ್ಲಿ ಇರತಕ್ಕಂತಹ ಸೌಕರ್ಯ ಅಗ್ನಿ ಮಾತು. ವಶಿಷ್ಠ ಅಂದ್ರೆ ಯಾರು? ವಾಗ್ವಾಮ ವಶಿಷ್ಠ, ವಾಗ್ದೇವತೆಯ ವಶಿಷ್ಠ, ವಾಗ್ದೇವತೆಯಲ್ಲಿರ್ತಕ್ಕಂಥ ಪ್ರಾಣದೇವರೇ ವಶಿಷ್ಠ ಅಂತ ಉಪಾಸನೆ ಮಾಡಿದರೆ ಏನಾಗುತ್ತೆ? ವಶಿಷ್ಠೋ ಸ್ವಾನಾಂ ಭವತಿ, ತನ್ನ ಪರಿವಾರದಲ್ಲೇ ಒಳ್ಳೆಯ ವಾಸದಲ್ಲಿ ವಾಸ ಮಾಡ್ತಾನೆ. ಏನಾಗುತ್ತೆ? ಅವರ ಶರೀರದಲ್ಲಿ ಉತ್ತಮ ಮನುಷ್ಯ ಶರೀರದಲ್ಲಿ ಉತ್ತಮವಾದಂತಹ ಒಳ್ಳೆ ಜ್ಞಾನಮಯವಾಗಿರುತ್ತೆ.